ಈ ಮಕ್ಕಳುಗಳ ಕೌಶಿಕರ್ನಲ್ಲಿದ್ದಾಗ ಅವರಿಗೆ ಆಗ್ಲೇ ಹೇಳದಂಗೆ ಈ ಮರಾಸ್ಮರಸಲ್ಲಿ ಮೂಳೆ ಇದೆಲ್ಲ ಜಾಸ್ತಿ ಇದೆ. ಈ ಮಕ್ಕಳಲ್ಲೂ ಕೂಡ ಅವಂತರ ಅಳೋದು ಶಕ್ತಿ ಇಲ್ಲ, ಯಾವ್ದನ್ನೇ ಆದ್ರೂ ಕೂಡ ಹೆಬ್ಬಿಸುವಂತ ಒಂದು ಶಕ್ತಿ ಇರೋದಿಲ್ಲ. ಹಾಗಾಗಿ ಈ ಕೌಶಿಕರ್ ಕೂಡ ಮರಾಸ್ಮರ್ಸ್ ಅಷ್ಟೇ ತೊಂದರೆಯನ್ನು ಉಂಟು ಮಾಡುವಂತ ಇದೆರಡೂ ಇರುವಂತ ಒಂದು ಸಂಭವನು ಕೂಡ ಇರುತ್ತೆ. ಅದಕ್ಕೆ ನಾವು PEM ಅಂತ ಹೇಳ್ತೀವಿ, ಪ್ರೋಟೀನ್ ಎನರ್ಜಿ ಮ್ಯಾನ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಒಂದೊಂದ್ಸತಿ ಶಕ್ತಿಯ ಕೊರತೆಯೂ ಇರುತ್ತೆ ಮತ್ತೆ ಸಾರಜನಕದ ಕೊರತೆಯೂ ಇರುತ್ತೆ. ಹಾಗಾಗಿ ಎರಡೂ ಕೂಡ ಸೇರ್ಕೊಂಡಾಗ ಮತ್ತಷ್ಟು ಮಕ್ಕಳಲ್ಲಿ ನಾವು ನ್ಯೂನ ಪೋಷಣೆಯನ್ನು ಕಾಣ್ತೇವೆ. ಮತ್ತೆ ಈ ಜೀವಸತ್ವದ ಕೊರತೆ ಹೆಚ್ಚಾಗಿ ಕಂಡುಬರುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಹೌದು, ಇದರ ಪ್ರಾಮುಖ್ಯತೆ ಏನು ಅಂತೀರಿ? ಮೊದಲನೇದಾಗಿ ಯಾವಾಗ ಕಡಿಮೆ ಪೋಷಣೆ ಆಗುತ್ತೆ ಅಂದ್ರೆ ನಾವು ಊಟ ಮಾಡುವಂತ ಆಹಾರದ ಗುಣಮಟ್ಟ ಕಡಿಮೆ ಇದ್ದಾಗ ಸಹಜವಾಗಿ ಎಲ್ಲ ಪೋಷಕಾಂಶಗಳ ಕೊರತೆಯೂ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಕ್ಕಳಲ್ಲಿ ಕಂಡು ಬರತಕ್ಕಂತ ಪೋಷಕಾಂಶಗಳ ಕೊರತೆ ಅಂತಂದ್ರೆ ಎ ಜೀವಸತ್ವದ ಕೊರತೆ. ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವಂತ ಕುರುಡುತನಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಎ ಜೀವಸತ್ವದ ಕೊರತೆ. ಇದನ್ನ ಇರುಳು ಕುರುಡುತನ ಅಂತಂದ್ರೆ ಮಬ್ಬುಗತ್ತಲಲ್ಲಿ ಕಣ್ಣು ಕಾಣದೇ ಇರೋದು. ಆ ಒಂದು ಹಂತದಲ್ಲಿ ಆ ಮಕ್ಕಳಿಗೆ ನಾವು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದೆ, ಆಹಾರದ ಮೂಲಕನೂ ಕೂಡ ಅವರಿಗೆ ಸರಿಯಾದ ಎ ಜೀವಸತ್ವದ ಒಂದು ಪೂರೈಕೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಕುರುಡಾಗುವಂತ ಸಂಭವ ಇರುತ್ತೆ. ಹಾಗಾಗಿ ಎ ಜೀವಸತ್ವದ ಕೊರತೆಯನ್ನು ಕೂಡ ನಾವು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣ್ತೇವೆ. ಇನ್ನು ಇದನ್ನ ನಿವಾರಿಸ್ಕೋಬಹುದು ಈ ಜೀವಸತ್ವವನ್ನು? ಖಂಡಿತವಾಗಿಯೂ. ಮೊದಲನೇದಾಗಿ ಗರ್ಭಿಣಿಯರು ಕೂಡ ಎ ಜೀವಸತ್ವ ಇರತಕ್ಕಂತ ಆಹಾರಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಹುಟ್ಟುವಂತ ಮಗುಗೂ ಕೂಡ ಈ ಒಂದು ಎ ಜೀವಸತ್ವ ಶೇಖರಣೆ ಆಗುತ್ತೆ. ಮತ್ತೆ ಬಾಣಂತಿಯರು ಕೂಡ ಸಾಕಷ್ಟು ಈ ಎ ಜೀವಸತ್ವ ಇರತಕ್ಕಂತ ಆಹಾರಗಳನ್ನ ಸೇವನೆ ಮಾಡಿದಾಗ ಮಗುಗೆ ಹಾಲಿನ ಮೂಲಕ ಪೂರೈಕೆ ಆಗುತ್ತೆ. ನಂತರ ಮಗು ಬೆಳವಣಿಗೆ ಆದ ಹಾಗೆ ನಾವು ಎ ಜೀವಸತ್ವ ಇರತಕ್ಕಂತ ಆಹಾರಗಳನ್ನ ಜಾಸ್ತಿ ಕೊಡಬೇಕಾಗುತ್ತೆ. ಅದರಲ್ಲಿ ಹೆಚ್ಚಾಗಿ ಹಸಿರು ಸೊಪ್ಪು ತರಕಾರಿಗಳಾಗಿರ್ಬೋದು, ಹಳದಿ ಅಥವಾ ಕೆಂಪು ಬಣ್ಣದ ತರಕಾರಿಗಳು ಅಥವಾ ಹಣ್ಣುಗಳನ್ನ ನಾವು ಮಕ್ಕಳಿಗೆ ಕೊಡಬೇಕು. ಈ ರೀತಿ ಕೊಡೋದ್ರಿಂದ ಈ ಎ ಜೀವಸತ್ವ ಏನ್ ಬೇಕಾಗಿದೆ ಮಗುಗೆ ಅದು ಪೂರೈಕೆ ಆಗುತ್ತೆ. ನಾವು ಕೊಡ್ಲಿಕ್ಕೆ ಆಗದೆ ಇದ್ರು ಕೂಡ ಕೆಲವೊಂದು ಸರ್ಕಾರಿ ಕಾರ್ಯಕ್ರಮಗಳಿದೆ, ಆ ಕಾರ್ಯಕ್ರಮದ ಅಡಿಯಲ್ಲಿ 6 ವರ್ಷದಕ್ಕಿಂತ ಕೆಳಗಡೆ ಇರತಕ್ಕಂತ ಮಕ್ಕಳು ಈ ಅಂಗನವಾಡಿಗಳಿಗೆ ಹೋಗಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ಗಳಿಗೆ ಹೋಗಿ ಅಲ್ಲಿ ಎ ಜೀವಸತ್ವದ ಡ್ರಾಪ್ಸ್ ಗಳನ್ನ ಹಾಕಿಸ್ಕೊಳ್ಬೇಕಾಗ. ಮತ್ತೆ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ಕೊಡ್ತಾರೆ. ಹೌದು ಹೌದು. ಇನ್ನೊಂದು ನಾವು ಈ ನ್ಯೂನ ಪೋಷಣೆಯ ಸಮಸ್ಯೆ ಕೇಳೋದು ಅಂದ್ರೆ ರಕ್ತಹೀನತೆ. ಹೌದು, ದೊಡ್ಡವರಲ್ಲೂ ಬರುತ್ತೆ ಮಕ್ಕಳಲ್ಲೂ ಬರುತ್ತೆ. ಹೌದು, ಇದಕ್ಕೆ ಕಾರಣಗಳೇನು ಅಂತೀರಿ? ಈ ರಕ್ತಹೀನತೆ ಏನ್ ಹೇಳ್ತೀವಿ, ಅದು ಒಂದು ಪ್ರಮುಖವಾದಂತ ಒಂದು ಪೋಷಕಾಂಶದ ಕೊರತೆ ನಮ್ಮ ದೇಶದಲ್ಲಿ. ಇದು ಮಕ್ಕಳಲ್ಲೂ ಕಾಣುತ್ತೆ, ನೀವು ಹೇಳಿದಾಗೆ ದೊಡ್ಡವರಲ್ಲೂ ಕಾಣುತ್ತೆ, ಮಹಿಳೆಯರಲ್ಲೂ ಹೆಚ್ಚಾಗಿರುತ್ತೆ. ಅದರಲ್ಲಿ ಮಹಿಳೆಯರಲ್ಲಿ ಹೆಚ್ಚು, ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಮಹಿಳೆಯರಲ್ಲಿ ಹೆಚ್ಚು ಅಂತ ಒಂದು ಸಮೀಕ್ಷೆ ಹೇಳುತ್ತೆ. ಮತ್ತೆ ಅದರಲ್ಲಿ ಈ ಅಧಿವಯಸ್ಸಿನ ಹೆಣ್ಮಕ್ಳು ಏನಿದ್ದಾರೆ ಅಂದ್ರೆ ಮೊದಲನೇದಾಗಿ ಅವರು ತಿಂಗಳ ತಿಂಗಳ ಹೊರಗಡೆ ಹಾಕಕ್ಕೆ ಶುರು ಮಾಡಿದಾಗ ಅಂತ ವಯಸ್ಸಿನಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರತಕ್ಕಂತ ಆಹಾರನ ಕೊಡದೇ ಇದ್ರೆ ರಕ್ತಹೀನತೆ ಉಂಟು ಮಾಡುತ್ತೆ. ಆಗ್ಲೇ ಹೇಳದಂಗೆ ಈ ರಕ್ತಹೀನತೆ ಯಾವಾಗ ಇರುತ್ತೆ ಅವರಿಗೆ ಕೆಲಸ ಮಾಡುವಂತ ಶಕ್ತಿ ಕುಂತತ್ತೆ, ಸುಸ್ತಿರತ್ತೆ. ಕೆಲಸ ಮಾಡುವಂತ ಶಕ್ತಿ ಒಂದಾದ್ರೆ ಮತ್ತೆ ಹೆಣ್ಮಕ್ಳು ಮುಂದೆ ಅವರು ಗರ್ಭ ಧರಿಸುವಂತ ಸಂಭವ ಕಡಿಮೆ ಆಗುತ್ತೆ. ಗರ್ಭ ಧರಿಸಿದ್ರು ಕೂಡ ಗರ್ಭಪಾತ ಆಗುವಂಥದ್ದು ಅಥವಾ ಹುಟ್ಟುವ ಮಗುಗೆ ತೂಕ ಕಡಿಮೆ ಇರುವಂಥದ್ದು, ಹಲವಾರು ಒಂದು ತೊಂದರೆಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ. ಮತ್ತೆ ಸಣ್ಣ ಮಕ್ಕಳಲ್ಲೂ ಕೂಡ ಯಾವಾಗ ಈ ಒಂದು ರಕ್ತಹೀನತೆ ಉಂಟಾಗುತ್ತೆ ಅವರಿಗೆ ಓದುವಂತ ಒಂದು ಅಥವಾ ಕಾನ್ಸಂಟ್ರೇಷನ್ ಅಂತ ಏನ್ ಹೇಳ್ತಾರೆ ಅದು ಏಕಾಗ್ರತೆ ಕಡಿಮೆ ಆಗುತ್ತೆ. ಹಾಗಾಗಿ ರಕ್ತಹೀನತೆ ಬರೀ ಮಕ್ಕಳಲ್ಲಿ ಮಾತ್ರ ಅಲ್ಲ, ಹೆಣ್ಮಕ್ಳಲ್ಲಿ ಮಾತ್ರ ಅಲ್ಲ, ಇತ್ತೀಚಿನ ಒಂದು ಸಮೀಕ್ಷೆ ಪ್ರಕಾರ ಗಂಡಸರಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ರಕ್ತಹೀನತೆ ಕಂಡುಬರುತ್ತೆ. ಮತ್ತೆ ನಮ್ಮಲ್ಲಿ ಇನ್ನೊಂದು ತಪ್ಪು ತಿಳುವಳಿಕೆ ಇದೆ, ಬರೀ ಗ್ರಾಮೀಣ ಜನರಲ್ಲಿ ಮಾತ್ರ ರಕ್ತಹೀನತೆ ಇರುತ್ತೆ ಅಥವಾ ಬಡ ಜನರಲ್ಲಿ ಮಾತ್ರ ರಕ್ತಹೀನತೆ ಇರುತ್ತೆ ಅಂತ. ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ನಗರವಾಸಿಗಳಲ್ಲಿ ಹೆಣ್ಮಕ್ಳಲ್ಲಿ ಹೆಚ್ಚು ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಈ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಅಂತಂದ್ರೆ ಬ್ಯೂಟಿ ಕಾನ್ಶಿಯಸ್ ಅಂತ ಏನ್ ಹೇಳ್ತೀರಿ ಅಥವಾ ಸೌಂದರ್ಯ ಪ್ರಜ್ಞೆ ಜಾಸ್ತಿ ಇರೋದ್ರಿಂದ ಊಟ ಮಾಡುವಂತ ಪ್ರಮಾಣ ಕಡಿಮೆ ಆಗ್ಬಿಟ್ಟಿದೆ, ಕಡಿಮೆ ಮಾಡ್ತಾರೆ. ಮತ್ತೆ ಸಾಕಷ್ಟು ಪದಾರ್ಥಗಳನ್ನು ಅವರು ಸೇವಿಸೋದು ಇಲ್ಲ. ಮತ್ತೆ ತಿಂದ್ರು ಕೂಡ ಈ ನಗರವಾಸಿಗಳಲ್ಲಿ ಲಭ್ಯವಿರತಕ್ಕಂತ ಈ ಜಿಡ್ಡಿನಾಂಶ ಹೆಚ್ಚಿರುವಂತಹ ಆಹಾರಗಳನ್ನ ಜಾಸ್ತಿ ಸೇವನೆ ಮಾಡ್ತಾರೆ, ಪಿಜ್ಜಾ ಇರ್ಬೋದು, ಬರ್ಗರ್ ಅನ್ನೋದು ಆ ತರದ್ದು. ಹಾಗಾಗಿ ಈ ಕಬ್ಬಿಣಾಂಶ ಯುಕ್ತವಾದಂತಹ ಆಹಾರ ಸೇವನೆ ಕಡಿಮೆ ಆಗುತ್ತೆ, ಸೊಪ್ಪು ತರಕಾರಿಗಳನ್ನ ಅವರು ಸೇವಿಸಲ್ಲ. ಹಾಗಾಗಿ ಅವರಲ್ಲಿ ಈ ರಕ್ತಹೀನತೆ ಹೆಚ್ಚು ಅಂತ ಬೆಂಗಳೂರಿನಲ್ಲಿ ನಡೆಸಿದಂತ ಒಂದು ಸಮೀಕ್ಷೆಯಿಂದ ಇತ್ತೀಚೆಗೆ ತಿಳಿದು ಬಂದಿದೆ. ಅಂದ್ರೆ ಅವರು ತೆಳ್ಳಗೆ ಬೆಳ್ಳಗೆ ಕಾಣೋದಕ್ಕೆ ಹೆಚ್ಚು ಇಷ್ಟಪಡ್ತಾ ಇದಾರೆ ಅಂತ. ಆದ್ರೆ ಆ ಬೆಳ್ಳಕ್ಕೆ ಇರೋದು ರಕ್ತಹೀನತೆಯಿಂದ ಆಗ್ತಾ ಇದೆ ಹೊರತು ರಕ್ತ ಇರೋದ್ರಿಂದಲ್ಲ, ಕಾಂತಿಯುಕ್ತವಾಗಿರಲ್ಲ. ಮತ್ತೆ ಮಕ್ಕಳು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಜಂತು ಹುಳುಗಳ ಸಮಸ್ಯೆನೂ ಇದಕ್ಕೆ ಕಾರಣ ಆಗುತ್ತೆ.

ಮುಂದಿನ ಪೀಳಿಗೆಗೆ ಬಹಳ ತೊಂದರೆ ಆಗುತ್ತೆ. ಹೌದು. ಮತ್ತೆ ಇನ್ನು ಪೋಷಣೆ ರೋಗ ನಿರೋಧಕ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ 3-6 ವರ್ಷ ವಯಸ್ಸಿನ ಮಕ್ಕಳಿಗೆ ಎ ಜೀವಸತ್ವ ನಾನು ಆಗ್ಲೇ ಹೇಳಿದ್ದೆ, ಮತ್ತು ಬಾಣಂತರಿಕೆ ಕೊಡುವಂತ ಒಂದು ಕಾರ್ಯಕ್ರಮ ಇದೆ, ಮತ್ತು ಗರ್ಭಿಣಿಯರು ಮತ್ತು ಶಿಶುಗಳಲ್ಲಿ ರಕ್ತಹೀನತೆ ತಡೆಗಟ್ಟಲು ಕಬ್ಬಿಣ ಮತ್ತು ಫೋಲಿಕ್ ಆಮ್ಲದ ಪೂರಕವನ್ನು ಗರ್ಭಾವಸ್ಥೆಯ ಕೊನೆಯ ಭಾಗದಲ್ಲಿ ಗರ್ಭಿಣಿಯರಿಗೆ ನೀಡಲಾಗುತ್ತೆ, ಅದನ್ನು ಕೂಡ ಪ್ರಯೋಜನ ಪಡ್ಕೊಳ್ಬೇಕು. ಮತ್ತೆ ಈ ಗಳಗಂಡ ರೋಗವನ್ನು ತಡೆಗಟ್ಟುವ ಜಾಗರೂಕ ಕ್ರಮವಾಗಿ ಉಪ್ಪನ್ನು ಅಯೋಡಿನ್ ಯುಕ್ತವಾಗಿ ಅದನ್ನು ಸೇವನೆ ಮಾಡಬೇಕನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಿದ್ದಾರೆ. ಇದನ್ನೆಲ್ಲ ಜನ ತಿಳ್ಕೊಂಡು ನ್ಯೂನ ಪೋಷಣೆಯನ್ನು ಹೋಗಲಾಡಿಸಿ ನಮ್ಮ ಭಾರತ ದೇಶವನ್ನು ಈ ನ್ಯೂನ ಪೋಷಣೆ ಇವಾಗಲೇ ಹೇಳಿದ್ರಲ್ಲ ನ್ಯೂನ ಪೋಷಣೆ ಭಾರತ ಬಿಟ್ಟು ತೊಲಗುವಂತ ಅದನ್ನು ತೊಲಗಿಸ್ಬೇಕಂದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಗೀತಾ ಅವರೇ. ತಾವಿದುವರೆಗೂ ನಮ್ಮ ರೈತ ಮಹಿಳೆಯರಿಗೆ, ರೈತ ಬಾಂಧವರಿಗೆ ಈ ನ್ಯೂನ ಪೋಷಣೆ ಮತ್ತು ಇದರಿಂದ ಆಗುವಂತಹ ಸಮಸ್ಯೆಗಳು ಮತ್ತೆ ಇದರ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದುವರೆಗೆ ನ್ಯೂನ ಪೋಷಣೆ ಮತ್ತು ಅದರ ನಿರ್ವಹಣೆ ಕುರಿತು ಡಾಕ್ಟರ್ ಕೆಎ ಗೀತಾ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,300 ರೂಪಾಯಿಯಿಂದ 27,800 ರೂಪಾಯಿ, ಅರೇಬಿಕಾ ಚರಿ 14,000 ರೂಪಾಯಿಯಿಂದ 16,200 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರಿ 11,200 ರೂಪಾಯಿಯಿಂದ 12,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕುರಿತು ನೀರಜಾ ಕೆಜಿ ಅವರೊಂದಿಗೆ ಸಂದರ್ಶನವನ್ನ ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮಕ್ಕಂದೂರು ಗ್ರಾಮತ್ರ ಉಕ್ಕೇರಿಯಂಡ ಮೇದಪ್ಪ ಚಿಮ್ಮ ಅಯ್ಯಂಡ ಪೊಣ್ಣು, ಉಕ್ಕೇರಿಯಂಡ ರಾಣಿ ಪೊನ್ನಮ್ಮ ಅಯ್ಯಂಗ ಇಂದು ಮರಣಪಟ್ಟಿತ್ತು. 69 ಬೈತ್ರ ಉಕ್ಕೇರಿಯಂಡ ರಾಣಿ ಪೊನ್ನಮ್ಮ ತಾಮನೆ ಪಚ್ಚಾರಂಡ ಅಯ್ಯಂಗಡ ಅಖೇರಿ ಕಾರ್ಯ ನಾಳೆ ಮಜ್ಜನ ಮಕ್ಕಂದೂರು ಒಕ್ಕತೂಟಂಗಳತ್ತು ನಡ್ಪ. ಚೇರಂಬಾಣೆ ಕೊಳಗದಾಳು ಗ್ರಾಮದ ನಿವಾಸಿ ಪಾಣತ್ತಲೆ ದಿವಂಗತ ರಾಮಪ್ಪ ಅವರ ಧರ್ಮಪತ್ನಿ ರಾಣಿ ಅವರು ಇಂದು ನಿಧನರಾದರು. 69 ವರ್ಷ ಪ್ರಾಯದ ರಾಣಿ ಅವರು ತವರು ಮನೆ ಕಡಿಯತ್ತೂರು ಗ್ರಾಮದ ಮುಕ್ಕಾಟಿ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಸ್ವಗೃಹದಲ್ಲಿ ನಡೆಯಲಿದೆ. ಆಲೂರು ಸಿದ್ದಾಪುರ ದೊಡ್ಡಳ್ಳಿ ಗ್ರಾಮದ ಮುಕ್ಕಾಟಿ ಸತೀಶ್ ಅವರು ತಮ್ಮ 42 ವರ್ಷದ ಪ್ರಾಯದಲ್ಲಿ ಇಂದು ನಿಧನರಾದರು. ಮುಕ್ಕಾಟಿ ಸತೀಶ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಕೊಡಗುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಮುಂದೆ ಬರಲಿರುವ ಸಮೀಕ್ಷೆಯಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರೆಭಾಷೆ ಗೌಡರ ನಿಖರ ನೋಂದಣಿ ಬಗ್ಗೆ ಎರಡು ಜಿಲ್ಲೆಗಳ ಗೌಡ ಸಂಘಟನೆಗಳ ಜಂಟಿ ಸಭೆನ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ನೇತೃತ್ವದಲ್ಲಿ September 10 ಬುಧವಾರದಂದು ಮಧ್ಯಾಹ್ನ 2:30 ಪುತ್ತೂರಿನ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಎರಡು ಜಿಲ್ಲೆನ ಗೌಡ ಸಮುದಾಯದ ಆಸಕ್ತರು ಸಭೆಯಲ್ಲಿ ಭಾಗವಹಿಸಕುತ್ತ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಜವು ಕೇಳಿಕೊಂಡಳು. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ನಗರ ಆರೋಗ್ಯ ಕೇಂದ್ರದ ವತಿಯಿಂದ ಮಹಿಳಾ ಸಂಘದ ಸದಸ್ಯರಿಗೆ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆದ. ನಗರ ಆರೋಗ್ಯ ಕೇಂದ್ರದ ಕಿರಿಯ ಆರೋಗ್ಯ ಸುರಕ್ಷಾ ಕಾರ್ಯದರ್ಶಿ ರೇವತಿಯವು ಕ್ಯಾನ್ಸರ್ ಕಾಯಿಲೆಗೆ ಕಾರಣ ಆಗಿರುವ ಆಹಾರ ಪದ್ಧತಿ, ಒತ್ತಡ, ಬೊಜ್ಜು, ವ್ಯಾಯಾಮ ಇಲ್ಲದ ಜೀವನ, ಕಳ್ಳು ಕುಡಿಯದು, ಬೀಡಿ ಸಿಗರೇಟ್ ಸೇದುದು, ಹೊಗೆಸೊಪ್ಪು ತಿಂಬುದು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ದು. ಹಂಗೆ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರುವಂತ ಸ್ತನ ಕ್ಯಾನ್ಸರ್ ಬಗ್ಗೆ ಸ್ವಂತ ಪರೀಕ್ಷೆ ಮಾಡಿಕೊಂಡು ಈ ಕಾಯಿಲೆನ ಕಂಡುಹಿಡಿಯದರ ಬಗ್ಗೆ ಮಾಹಿತಿ ಕೊಟ್ಟು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 156ನೇ ಜಯಂತಿ ಪ್ರಯುಕ್ತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಬಾಪೂಜಿ ಪ್ರಬಂಧ ಪೈಪೋಟಿ ಏರ್ಪಾಡು ಮಾಡಿದ್ದು, ಇಸ್ಕೂಲು ಮತ್ತು ಕಾಲೇಜುಗಳಿಗೆ 3 ವಿಭಾಗಗಳಲ್ಲಿ ಇದೇ ತಾರೀಕು 9ರಂದು ಪ್ರಬಂಧ ಪೈಪೋಟಿ ಏರ್ಪಾಟು ಮಾಡಿಯಳು. ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ 2025-26 ಸಾಲಿನ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆನ ಉಲ್ಲಾಸ್ ನವಭಾರತ್ ಸಾಕ್ಷರತಾ ದಿನಾಚರಣೆ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆನ ಉಲ್ಲಾಸ್ ನವಭಾರತ್ ಸಾಕ್ಷರತಾ ಸಪ್ತಾಹನ ಇದೇ ತಾರೀಕು 12ರ ಮುಟ ಆಚರಿಸುತ್ತಿದ್ದು, ಮೂಲ ಶಿಕ್ಷಣ ಇಲ್ಲದವರನ್ನ ಗುರುತಿಸಿ ಅಂಥವಕ್ಕೆ ಶಿಕ್ಷಣ ಕೊಡುಗೆ ಪ್ರಯತ್ನಿಸುತ್ತಿದ್ದು, ಈ ವರ್ಷದ ಧ್ಯೇಯವಾಕ್ಯ ಬಹುಭಾಷೆಗಳ ಮೂಲ ಸಾಕ್ಷರತೆ ಉತ್ತೇಜಿಸುವುದು. ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಜನಪ್ರತಿನಿಧಿಗ, ಇಲಾಖಾಧಿಕಾರಿಗ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ಇಲಾಖೆ ಸೇರಿದಂಗೆ ಎಲ್ಲ ಸಂಘ ಸಂಸ್ಥೆಗ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಜಿಲ್ಲೆನ ಸಾಕ್ಷರತಾ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿ ಯಶಸ್ವಿಗೊಳಿಸುವಂಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಯವರು ತಿಳಿಸಿದರು. ಥಾಯ್ಲೆಂಡ್ಲಿ ನಡೆದ ರ್ಯಾಲಿಲಿ ಕೊಡಗಿನ ತನ್ಮಯ್ ಕಾರ್ಯಪ್ಪ 1ನೇ ಸ್ಥಾನ ಪಡೆದಳು. ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ರೇಸಲ್ಲಿ 400cc ಸೂಪರ್ ಬೈಕ್ ವಿಭಾಗಲಿ 1ನೇ ಸ್ಥಾನ ಪಡ್ಕೊಂಡಿದ್ದು, ಇವು ಡಾಕ್ಟರ್ ಮೊಣ್ಣಂಡ ನಳಿನಿ ಸೋಮಯ್ಯ ಅವರ ಮಂಗ ಆಗಿಟ್ಟು. ಮಡಿಕೇರಿ ಇಸಿಹೆಚ್ಎಸ್ ನಾಳೆ ಡೆಂಟಲ್ ಆಫೀಸರ್ಗ ಇರ್ದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿತು. ಕೊಡಗು ಜಿಲ್ಲೆಯಲ್ಲಿ ಈಗ 17 ಗ್ರಾಮ ಪಂಚಾಯಿತಿಗಳಲ್ಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ ಒನ್ ಕೇಂದ್ರಗಳಿಗೆ ಆಸಕ್ತ ಫ್ರಾಂಚೈಸಿಗಳಿಂದ ಅರ್ಜಿ ಕರೆದಿದ್ದು, ಮಡಿಕೇರಿ ತಾಲೂಕಿನ ಅಮ್ಮತ್ತಿ, ಚೆಂಬೆಬೆಳ್ಳೂರು ಮತ್ತು ಕದನೂರು, ವಿರಾಜಪೇಟೆ ತಾಲೂಕಿನ ಗರ್ವಾಲೆ ಮತ್ತು ದೊಡ್ಡಮಳ್ತೆ, ಪೊನ್ನಪೇಟೆ ತಾಲೂಕಿನ ನಿಟ್ಟೂರು, ಬಲ್ಲೆಮಂಡೂರು, ಕೆಬಾಡಗ, ಕಿರುಗೂರು, ನಾಲ್ಕೇರಿ, ಬಿಶೆಟ್ಟಗಿರಿ, ಟಿಶೆಟ್ಟಗಿರಿ, ದೇವರಪುರ ಮತ್ತು ಪೊನ್ನಂಪೇಟೆ. ಈ ಆಸಕ್ತ ಫ್ರಾಂಚೈಸಿಗ https://kal.myvice.com gramavankarnataka.gov.in ಲಿಂಕ್ಲಿ ಅರ್ಜಿನ ಕೊಡಕ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್ ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ನಲ್ಲಿ ಡೈಮಂಡ್ ಫೆಸ್ಟ್ ಇದೇ August 7th. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ₹3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ NNNಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಗೌರಿ ಗಣೇಶ ಹಬ್ಬದ ಕೊಡುಗೆ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ, ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 1-960-670-186. ವಿರಾಜ್ಪೇಟೆಯ ಸಿಎಂಸಿ ಮಲ್ಟಿ ಸ್ಪೆಷಾಲಿಟಿ ಪಾಲಿಕ್ಲಿನಿಕ್ ನಲ್ಲಿ ಅನುಭವಿ ತಜ್ಞ ವೈದ್ಯರು ಹಾಗೂ ಸಕ್ಕರೆ ಕಾಯಿಲೆ, ಬಿಪಿ, ಥೈರಾಯ್ಡ್, ಅಸ್ತಮಾ ಹಾಗೂ ಇನ್ನಿತರ ಸಾಮಾನ್ಯ ಕಾಯಿಲೆಗಳ ತಜ್ಞ ವೈದ್ಯರಾದ ಡಾಕ್ಟರ್ ಚೈತನ್ಯ ಪ್ರಸಾದ್ MBBS DNP ಇವರು ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯರಿರುತ್ತಾರೆ. ಹೆಚ್ಚಿನ ಮಾಹಿತಿ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ 8147941916. ಸ್ಥಳ ದರ್ಶನ್ ಲಾಡ್ಜ್ ಬಿಲ್ಡಿಂಗ್, FMC ರೋಡ್, ವಿರಾಜಪೇಟೆ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲುಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ವೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳು ಮಂಡುಗೊಂಡ ಹರ್ಷಿತ್ ಪನ್ನಪ್ಪ. ಚೇಂಬರ್ ಆಫ್ ಕಾಮರ್ಸ್ ಮೂಲಕ ವ್ಯಾಪಾರ ಸಂಘದಲ್ಲಿ ಒತ್ತೊರ್ಮೆ ಮೂಡಿಸಿಡುವಂಡ ಕೂಡ ಚೆರ ವ್ಯಾಪಾರಿಯಡ ಬಳಚಕ್ಕೆ ನೈಕೊಂಡೊಂದು ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡ ಎಂಗ ಅಣಚಿ. ಕುಶಾಲ್ ನಗರ ಚೇಂಬರ್ ಆಫ್ ಕಾಮರ್ಸ್ ಪೆಂಜ ಇಂಡಸ್ಟ್ರೀಸ್ ಸಿಂಗಡ ಕೂಡುಕೂಟತ್ತು ಕುಶಾಲ್ ನಗರ SLN ಟೈಮ್ ಸ್ಕ್ವಯರ್ಲ ನಡೆದ ಗ್ರಾಹಕ ವಸ್ತು ಪ್ರದರ್ಶನ ಪೆಂಜ ಮಾರಾಟ ಮೇಳತ್ತು ಕೂಡಿ ಅಡಿತು ಅವು ತಕ್ಕ ಬಂದತ್ತು. ಸ್ಥಳೀಯ ಹಣಕಾಸು ವ್ಯವಸ್ಥೆಗೆ ಶಕ್ತಿ ಕೊಡಪ ವ್ಯಾಪಾರಿಯಡ ಬಳಚಕ್ಕೆ ಸರ್ಕಾರದ ಮೂಲಕ ಬೋಂಡಿಯನ್ನು ಸಹಾಯ ಕೊಡಪನಕ್ಕೆ ಭರವಸೆ ಕೊಡ್ತ ಶಾಸಕಂಗ. ಗ್ರಾಹಕಂಕ ಗುಣಮಟ್ಟದ ವಸ್ತುನ ಕೊಡಪಲ್ಲಿ ಪ್ರತಿಯೊರು ವ್ಯಾಪಾರ ಸಂಘ ಎಚ್ಚರ ವಹಿಸೋಣ ಅಣಚಿ. ಕೊಡೋತಕ್ಕ ಎಳ್ತಕರಡ ಕೂಟ ಪಿಂಜ ಕಾನೂರು ಕೋತೂರು ಮಹಿಳಾ ಮಂಡಲ ಹತ್ರ ಕೂಡುಕೂಟತ್ತು. ಇದೇ 10ನೇ ತಾರೀಕು 14:00 to 11:30 ಕಾನೂರು ಕೋತೂರು ಮಹಿಳಾ ಮಂಡಲತ್ತು ವಿಶೇಷ ಕೊಡವ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡುವ. ಈ ನೇರತ್ತು ಕೊಡೋತಕ್ಕ ಎಳ್ತಕರಡ ಕೂಟತ್ರ ಜನಪ್ರಿಯ ಕೊಡವ ಸಾಹಿತ್ಯ ಮಾಲೆ ಯೋಜನೆರ 193, 194, 195 ಮೋಟರ ಪುದಿಯ 3 ಪುಸ್ತಕ ಬಳಿ ಪಡ್ತ ಕಾರ್ಬಾರು ಕೊಡೋ.